ಜ್ಯೋತಿ ಪಿ ಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಬಳಿಕ ಹಂದಿ ಸಾಕಾಣಿಕೆ ಕುರಿತು ಹೊಳೆಯಾಳದ ಪ್ರಕಾಶ್ ಯಲ್ಲಪ್ಪ ಕೊರವರ ಇವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಮ್ ಬೋಲ್ ರಾ ತೆರೆ ಬೀಜು ಕಾ ಕುತಲಾ ಬೋಲ್ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ ಪರಂತು ಸಭೀ ಡಾಲೆ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೆ ಹೈ. ಠೀಕ್ ಹೈ ಭಾಯಿ ಮೈ ಭೀ ಆಜ್ ಕಲ್ ಜೈವಿಕ್ ಖೇತಿ ಶುರೂ ಕರೂಂಗಾ. ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ್ ಖೇತಿ. ಕೃಷಿ ಬದುಕಿನ ಅನುಭವಗಳ ಕುರಿತು ಹೊನ್ನಾವರ ತಾಲೂಕು ಹೊಳದೀಪುರದ ಜ್ಯೋತಿ ಪಿ ಗೌಡ ಇವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ಜ್ಯೋತಿ ಪಿ ಗೌಡ ಅವರಿದ್ದಾರೆ. ಇವರು ಹೊನ್ನಾವರ ತಾಲೂಕಿನ ಹಳದೀಪುರ ಹತ್ತಿರ ಕರಿಮುಲೆ ಅನ್ನುವಂಥ ಗ್ರಾಮದವರು. ತಮ್ಮದೇ ಆದ ಸ್ವಂತ ಭೂಮಿ ಇಲ್ಲ, ಆದರೆ ಅವರು ಗೇಣಿ ಮಾಡಿ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮನೆಯೊಳಗೆ ಹೈನುಗಾರಿಕೆ ಅಂತವೆಲ್ಲನು ಮತ್ತೆ ಸಣ್ಣ ಪುಟ್ಟ ಕೃಷಿಯೇ ತರ ಏನೇನು ಮಾಡಲಿಕ್ಕೆ ಸಾಧ್ಯ ಅಂದ್ರೆ ಆಟೋ ಓಡಿಸೋದು ಇಂಥವೆಲ್ಲನು ಅವ್ರ ಮನೆಯವರು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬದುಕನ್ನು ಕಟ್ಕೋಬೇಕಾಯ್ತು ಅಂದ್ರೆ ಬೇಕಾದಷ್ಟು ದಾರಿಗಳು ಇರ್ತಾವಲ್ಲ ಹಾಗೆ. ಜ್ಯೋತಿಯವ್ರು ನೀವು ಎಷ್ಟು ಓದಿದ್ರಿ? 7ನೇ ಕ್ಲಾಸ್ ಓದಿದ್ರಿ. ಮುಂದೆ ಓದಲಿಲ್ಲ? ಯಾಕೆ ಓದಂದ್ರೆ ಹೋಗ್ಲಿಲ್ಲ ಶಾಲೆಗೆ. ನೀವು ಹೋಗ್ಲಿಲ್ಲ, ಅವ್ರು ಕಳಿಸ್ಲಿಲ್ಲ? ಕಳಿಸ್ಲಿಲ್ಲಲ್ಲ, ನಾನೇ ಓದ್ಲಿಲ್ಲ. ಯಾಕೆ? ಬೇಡ ಅನಿಸ್ತು ಅವಾಗೆಲ್ಲ, ಹಿಂಗ್ ಬಡಸ್ತಿಕ್ಕೆ ಇತ್ತಲ್ಲ ಅವಾಗ, ಹಂಗಾಗಿ ಓದಕ್ ಸಾಧ್ಯ ಆಗ್ಲಿಲ್ಲ. ಏನ್ ಬಡಸ್ತಿಕ್ಕೆ ಇತ್ತು ಅಂದ್ರೆ ಓದಕ್ಕೆಲ್ಲ ದುಡ್ಡು ಬೇಕಲ್ಲ ಮುಂದೆ, ಹಾಗಾಗಿ ಓದಕ್ಕಲ್ಲ. ನಮ್ಮ ತಾಯಿಯವರೆಲ್ಲ ಪಾಪ ಕಷ್ಟ ಮಾಡ್ತಿದ್ರು, ಅಲ್ಲಿ ಇಲ್ಲಿ ಕೆಲಸಕ್ಕೆ ಹೋಗಿ ಮನೆಗೆ ತಂದ್ಕೊಂಡು ಊಟ ಮಾಡೋದಾಗಿತ್ತು, ಹಂಗಾಗಿ ಶಾಲೆಗೆಲ್ಲ ಹೋಗ್ಲಿಲ್ಲ. ಏನ್ ಮಾಡ್ತೀರಿ ನಿಮ್ ತಂದೆ ತಾಯಿಗಳ ಕೆಲಸ? ತಂದೆ ತಾಯಿ ಕೂಲಿ ಕೆಲಸನೇ ಮಾಡ್ತಿದ್ರು, ಅಲ್ಲಿ ಇಲ್ಲಿ ಬೇರೆ ಮನೆ ಕೆಲಸಕ್ಕೆ ಹೋಗಿ ಅಕ್ಕಿ ಎಲ್ಲ ಅವಾಗೆಲ್ಲ ತಂದು ಊಟ ಮಾಡೋದಾಗಿತ್ತು, ಹಾಗಾಗಿ ಅದ್ ನಾನು ಓದಕ್ಕಾಗ್ಲಿಲ್ಲ. ಎಷ್ಟು ಜನ ಇದ್ರು ನೀವು? ಅಣ್ಣ ತಮ್ಮರು ತಂಗಿರು? ಅಣ್ಣ ಇಬ್ರು, ತಂಗಿ ಒಬ್ಳು, ತಂದೆ ತಾಯಿ. 4 ಮಕ್ಕಳನ್ನು ಸಾಕುದು ಅವ್ರಿಗೆ ಕಷ್ಟನೇ? ಹೌದು, ಅವಾಗ ಏನು ಇರ್ಲಿಲ್ಲ ಆಯ್ತಾ, ಆದ್ರೆ ಈಗ ಸ್ವಲ್ಪ ತೋಟ ಎಲ್ಲ ಮಾಡ್ಕೊಂಡಿದ್ದಾರೆ ಅವರು. ನೀವು ಕೂಲಿ ಮಾಡ್ರಿ ಯಾವಾಗ? ಹೌದು, ನಾವು ಕೂಲಿ ಅಲ್ಲಿ ಇಲ್ಲಿ ಬೇರೆ ಮನೆಗೆಲ್ಲ ಅಡಿಕೆ ಎಲ್ಲ ಸೊಲ್ಲಿಕ್ಕೆಲ್ಲ ಹೋಗ್ತಿದ್ರು. ನಾವು ಶಾಲೆ ಬಿಟ್ಟ ಮೇಲೆ ಕೆಲಸ ಮಾಡ್ಕೊಂಡು ಮನೆ ತೋಟದ ಕೆಲಸ ಎಲ್ಲ ಸ್ವಲ್ಪ ಮಾಡ್ತಿದ್ರು. ಎಷ್ಟು ಕೊಡ್ತಿದ್ರು ಕೂಲಿ ಅವಾಗ? ಕೂಲಿ ಕಡಿಮೆ ಇತ್ತು ಅವಾಗ, 50 ರೂಪಾಯಿ ಕೊಡ್ತಿದ್ರು ಪಗಾರ, ಜಾಸ್ತಿ ಇಲ್ಲಾಗಿತ್ತು. 50 ರೂಪಾಯಿ, ನೀವು 50, ನಿಮ್ ತಾಯಿಯವರು 50, ಅಪ್ಪ 50, ತಂಗಿ 50 ತರ್ತಿದ್ರಿ ಅಲ್ಲ? ಹೌದು. ಅಷ್ಟು ದುಡ್ಡು ಏನ್ ಮಾಡ್ತಿದ್ರಿ? ಅದೇ ಹೊಟ್ಟೆಗಾಗಿ ಅಕ್ಕಿ ಸಾಮಾನು ಎಲ್ಲ ತರ್ತಿದ್ರು. ಖರ್ಚನು ಅಷ್ಟೇ ಬರ್ತಿತ್ತ? ಖರ್ಚು ಇಲ್ಲಾಗಿತ್ತು ಅವಾಗ, ಕಡಿಮೆ ಸಾಮಾನು ರೇಟ್ ಎಲ್ಲ ಕಡಿಮೆ ಇತ್ತು, ಅಷ್ಟೆಲ್ಲ ಸಾಕಾಗ್ತಿತ್ತು ನಮ್ಗೆ. ಈಗ? ಈಗ ಇಲ್ಲ, ಸಾಕಾಗಲ್ಲ. ಈಗ 500 ರೂಪಾಯಿ ದುಡಿದ್ರು ಕಡಿಮೆನೆ. ಯಾಕೆ ಬೆಲೆ ಜಾಸ್ತಿ ಆಗಿತ್ತು? ಹೌದು, ಸಾಮಾನು ರೇಟ್ ಎಲ್ಲ ಜಾಸ್ತಿ ಆಗಿದೆ ಅಲ್ಲ. ಈಗ ಮತ್ತೆ ಹೆಂಗ್ ಮಾಡ್ತೀರಿ? ಅದ್ರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಉಳಿಸ್ಕೊಂಡು ಮಾಡ್ತ್ರಿ. ನಾವಂದ್ರೆ ಗದ್ದೆ ಮಾಡ್ತಾರಲ್ಲ ಇಲ್ಲಿ ಮನೆಯಲ್ಲಿ, ಗೇಣಿ ಗದ್ದೆ ಮಾಡಿದ್ದು ಅದು ಪಾಲು ಅವ್ರು ಕೊಟ್ಕೊಂಡು ನಾವು ಅದರಲ್ಲಿ ಊಟ ಮಾಡ್ತಾರೆ. ಎಷ್ಟು? 1.5 ಎಕರೆನಾ? 1.5 ಎಕರೆ ಅಲ್ಲ, ಜಾಸ್ತಿನೂ. ಎಷ್ಟು ಸುಮಾರು ಒಂದು 2 ಎಕರೆ ಹಿಂಗೆ ಮಾಡ್ತಾರೆ ಮಳೆಗಾಲದಲ್ಲಿ. ಈ ಬೇಸಿಗೆಯಲ್ಲಿ ಸ್ವಲ್ಪ ನಮ್ಮ ಮೈದಿನವ್ರದ್ದು ತಗೊಂಡು ಗದ್ದೆ ಉಂಟು, ಒಂದು 1/2 ಎಕರೆ. ಅದೇ ಕಡೆ ಬೇರೆಯವ್ರದ್ದು 1-2 ಎಕರೆ ಮಾಡ್ತಾರೆ ನಾವು ಕಾರ್ಗದ್ದೆ. ಅದನ್ನ ಸ್ವಲ್ಪ ಅವ್ರಿಗೆ ಪಾಲಂದು ಕೊಟ್ಟು ಬೇರೆದೆಲ್ಲ ನಾವು ಹುಲ್ಲು ಸ್ವಲ್ಪ ಮಾರಾಟ ಮಾಡಿ ಆ ದುಡ್ಡು ಉಳಿದದ್ದೆಲ್ಲ ಆಳಗೆಲ್ಲ ಹಾಕೊಂಡು ನಾವು ಇದು ಮಾಡ್ಕೊಳ್ತಾರೆ. ಗಿಳಿ ಮಾಡೋದು ನಿಮಗೆ ಅನುಕೂಲ ಆಗುತ್ತೋ ಅಥವಾ ಶ್ರಮ ಜಾಸ್ತಿ ಅನ್ಸುತ್ತೆ? ಅನುಕೂಲ ಅಂತಲ್ಲ, ಶ್ರಮ ಜಾಸ್ತಿನೇ ಮಾಡ್ಬೇಕಾಗ್ತದೆ. ಆದ್ರೆ ಅದ್ರಲ್ಲಿ ಏನು ಸಿಗುದಿಲ್ಲ, ಆದ್ರೆ ನಮ್ಗೆ ಸ್ವಲ್ಪ ಊಟಕರ ಅಕ್ಕಿ ಎಲ್ಲ ಇರ್ತದಲ್ಲ, ಹಾಗಾಗಿ ಮಾಡ್ತಾರ. ಈ ರೇಷನ್ ಅಕ್ಕಿ ಬರ್ತ್ ಬಿಡು ಯಾಕೆ ಬೆಳೆಯೋದು ಅಂತೇಳಿ ಹಂಗೇನು ಅನ್ಸಿದ್ಯಾವಾಗ? ಇಲ್ಲ ಇಲ್ಲ, ನಮ್ಗೆ ಕೊಚ್ಚಿಗೆ ಅಕ್ಕಿ ಬೇಕು ಊಟಕ್ಕೆ. ರೇಷನ್ ಅಕ್ಕಿ ನಮ್ ಬೆಳೆದ ಅಕ್ಕಿ ಹೆಚ್ಚಾಗಿ ಊಟ ಮಾಡೋದಿಲ್ಲ ಕೊಚ್ಚಿಗೆ, ನಮ್ಗದ್ರ ಅದು ಆಗುದಿಲ್ಲ, ಅದು ಹೀಟ್ ಆಗ್ತದಲ್ಲ. ಹಂಗೆ ನಾವು ದುಡಿಯೋಕೆ ಕೊಚ್ಚಿಗೆ ಅಕ್ಕಿನೇ ಬೇಕು ನಮ್ಗೆ ಊಟಕ್ಕೆ. ಹೌದು, ಬೆಳೆದ ಅಕ್ಕಿ ಊಟ ಮಾಡೋದು ಕಡಿಮೆ, ಶನಿವಾರ ಸೋಮವಾರ ಅಷ್ಟೇ. ಮತ್ತೆ ಎಮ್ಮೆ ಸಾಕಿರಲ್ಲ? ಮುಂಚಿನಿಂದ ಸಾಕಿದ್ದ? ಹೌದು, ಮೊದ್ಲಿಂದ ಸಾಕಿದ್ದು. ನಮ್ಮ ಅತ್ತೆಯವರಿದ್ದಾಗಿಂದ ಸಾಕಿದ್ದು. ಒಂದ್ ಎಮ್ಮೆ ಸತ್ತೋದ ನಂತರ ಮತ್ತೆ ಈಗ ಬೇರೆ ಎಮ್ಮೆ ತಗೊಂಡ್ರು ಹೋದರ್ಸ, ಅದು ಈ ಕರು ಹಾಕಿ ಹಾಲು ಕೊಡ್ತದೆ. ಯಾಕೆ ಸಾಕ್ಬೇಕು ಅನ್ಸುತ್ತೆ? ಗೊಬ್ಬರ ಮಾಡ್ಲಿಕ್ಕೆ ಜಮೀನಿಗೆ ಕೃಷಿಗೆ ಗೊಬ್ಬರ ಬೇಕಲ್ಲ, ಹಾಗಾಗಿ ಅದನ್ನ ಸಾಕಿ ಎಮ್ಮೆ ಗೊಬ್ಬರ ಮಾಡಿ ಗದ್ದೆಗೆ ಹಾಕ್ತಾರ. ಹಾಲು ಸಿಗುತ್ತೆ? ಹಾಲು ಸಿಗ್ತದೆ. ಒಂದು ರೈತರು ಎಮ್ಮೆ ಸಾಕ್ಬೇಕಾ? ಹೌದು, ಜಮೀನಿಗೆ ಗದ್ದೆಗೆಲ್ಲ ಗೊಬ್ಬರ ಬೇಕಲ್ಲ. ನಾವು ಬರೀ ಫಾರಂ ಗೊಬ್ಬರ ಹಾಕಿದ್ರೆ ಗದ್ದೆ ಬೆಳೆಯಕ್ಕೆ ಆಗೋದಿಲ್ಲ. ಈ ಸೊಪ್ಪು ಮತ್ತು ತರ್ಕಲ್ಲ ತಂದು ಹಾಕಿ ಗೊಬ್ಬರ ಮಾಡ್ತೀವಿ ನಾವು ಜಮೀನಿಗೆ ಹಾಕು. ಎಷ್ಟಾಗುತ್ತೆ ಗೊಬ್ಬರದು? ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಗೊಬ್ಬರ? ಗೊಬ್ಬರ 4-5 ಟ್ರಿಪ್ ಮಾಡ್ತಾರೆ ಬುಲ್ಲಾರ ಗಾಡಿಯಿಂದ. ಅಷ್ಟೂ ನಿಮ್ಮ ಹೊಲಕ್ಕೆ ಹಾಕುದಾ? ಹೌದು, ಅಷ್ಟು ಹಾಕ್ತೀವಿ ನಾವು. ಈಗ ಸ್ವಲ್ಪ ಮಳೆಗಾಲದಲ್ಲಿ ಹಾಕ್ತೀವಿ, ಸ್ವಲ್ಪ ಬೇಸಿಗೆಗೆ ಕಾರ್ ಗದ್ದೆಗೆಲ್ಲ ಬೇಕಲ್ಲ. ಹಾಕ್ಲಿಲ್ಲ ಅಂದ್ರೆ? ಹಾಕ್ಲಿಲ್ಲ ಅಂದ್ರೆ ಜಮೀನ ಆಗುದಿಲ್ಲಲ್ಲ, ಗದ್ದೆ ಬೆಳೆ ಆಗ್ತದೆ, ಆದ್ರೆ ಹಿಂಗೆ ಚಲೋ ಆಗುದಿಲ್ಲ. ಹಾಗಾಗಿ ನೀವು ಸಗಣಿ ಗೊಬ್ಬರ ಹಾಕಿದ್ರಿಂದ ಒಂದ್ ಸ್ವಲ್ಪ ಶಕ್ತಿಯಿಂದ ಬರ್ತದೆ. ಹೌದು. ಮತ್ತೆ ಹಾಲು ಅದಕ್ಕೆ ಮೇವು ಮಾಡಬೇಕು, ಅದ್ರ ದೇಖರೇಖೆ ನೋಡ್ಕೋಬೇಕು, ಮೈ ತೊಳಿಬೇಕು, ನೀರು ಕುಡಿಸ್ಬೇಕು, ಅದಕ್ಕೆ ಹುಲ್ಲು ಹಾಕ್ಬೇಕು, ಅದನ್ನೆಲ್ಲ ಮಾಡೋರು ಯಾರು? ನಾವು ಮಾಡ್ತಾರ, ನಾವೇ ಮಾಡೋದು. ಹುಲ್ಲು ಕೊಯ್ಯೋದು ಮಳೆಗಾಲದಲ್ಲಿ, ಮೇಯಿಸೋದು, ಮೇವು ತಂದು ಹಾಕೋದೆಲ್ಲ ನಾವೇ ಮಾಡೋದು. ಎಂತ ಭತ್ತದ ಮೇವು ಅಷ್ಟೇ? ಭತ್ತದ ಹುಲ್ಲು? ಭತ್ತದ ಹುಲ್ಲು, ಕಡೆಗೆ ಹಸಿ ಹುಲ್ಲು ಕೊಯ್ತರು ಮಳೆಗಾಲದಲ್ಲಿ. ಹಸಿ ಹುಲ್ಲು ಎಲ್ಲಿ ಸಿಗುತ್ತದೆ? ಗದ್ದೆ ಎಲ್ಲ ಸಿಗ್ತದೆ. ಎಲ್ಲಿ ಗದ್ದೆಲ್ಲಿ ಎಲ್ಲಿ ಮೇವು ಸಿಗುತ್ತೆ? ಅದು ಹಾಳಿ ಮನೆಯೆಲ್ಲ ಕೊಯ್ತರು ನಾವು ಹಸಿ ಹುಲ್ಲು ಬೆಳೆದದ್ದು. ಮತ್ತೆ ಗಜ್ಜಿ ಹುಲ್ಲು ಅದೆಲ್ಲ ಕೊಯ್ದು ಹಾಕ್ ದಿನಾನು ಇದು ಕೊಯ್ಕೊಂಬರ್ದು. ಹೌದು, ಈಗ ಬೇಸಿಗೆ ಎಲ್ಲ ಸಿಗುದಿಲ್ಲ, ಮಳೆಗಾಲದಲ್ಲಿ ಅಷ್ಟೇ ಸಿಕ್ತು. ಈಗ ಕೃಷಿ ಒಳಗೆ ದುಡಿದ ಅಷ್ಟೇ ಅಲ್ಲ, ನಮಗೆ ನಿಮ್ಮ ಮನೆಯವ್ರು ಏನ್ ಕೆಲಸ ಮಾಡ್ತಾರೆ? ಮನೆಯವರ ಕೃಷಿ ಇದು ಮಿಷನ್ ಕೆಲಸ ಮಾಡ್ತಾರೆ, ಹೂಡುದು ಮತ್ತೆ ಕಟಿಂಗ್ ಕೆಲಸ, ಗದ್ದೆ ಕಟಿಂಗ್ ಮಾಡುದು ಕೆಲಸ ಮಾಡ್ತಾರೆ. ಮೊದ್ಲ ಆಟ ಓಡಿಸ್ತಿದ್ರು, ಈಗ ಅದೇ ಕೆಲಸ ಮಾಡ್ತಾವ್ರೆ. ಟ್ರ್ಯಾಕ್ಟರ್ ಅದು, ಗದ್ದೆ ಕೊಯ್ ಕಟಿಂಗ್ ಮಿಷನ್ ಉಂಟು. ನಿಮ್ದು ಟ್ರ್ಯಾಕ್ಟರ್ ಇದೆ, ಕಟಿಂಗ್ ಮಿಷನ್ ಎಲ್ಲ ಇದೆ? ಹೌದು. ಬಾಡಿಗೆನು ಹೊಡಿತಾರ ಅವರು? ಹೌದು, ಬಾಡಿಗೆ. ಬೇರೆ ಕಡೆಗೆಲ್ಲ ಗದ್ದೆ ಕೊಯ್ಲಿಕ್ಕೆ ಹೋಗ್ತಾರೆ. ಅಂದ್ರೆ ಸುಗ್ಗಿ ಟೈಮಲ್ಲಿ ಅದು ಇರುತ್ತೆ? ಇರುತ್ತೆ. ಬೇರೆ ಸಮಯದೊಳಗೆ ಆ ಕೆಲಸ ಇರಲ್ಲ? ಬೇರೆ ಸಮಯದಲ್ಲಿ ಅಂದ್ರೆ ಈ ಗದ್ದೆ ಬೆಳೆದಾಗ ಅಷ್ಟೇ ಕಟಿಂಗ್ ಹೋಗ್ತಾರೆ, ಇಲ್ಲಿ ಬೇರೆ ಟೈಮಲ್ಲೆಲ್ಲ ನಮ್ಮ ಮನೆಯದೇ ಕೆಲಸ ಮಾಡ್ತಾರೆ. ನಿಮ್ಮ ಮನೆಯದೇ ಏನು ಕೆಲಸ? ನಮ್ಮ ಮನೆಯದೇ ಗದ್ದೆ ಕೆಲಸ, ತೋಟದಲ್ಲಿ ಏನಾದರೂ ಬೇರೆಯವ್ರದ್ದು ತೋಟ ಮಾಡೋದು, ನೀರು ಹಾಕೋದು, ಇಂಥದ್ದೇ ಕೆಲಸ ಮಾಡ್ಕೊಂಡಿರ್ತ. ನಿಮ್ ತೋಟ ಐತಾ? ತೋಟ ಅಲ್ಲ, ಅದು ಬೇರೆಯವ್ರದ್ದೇ, ನಾವು ಪಾಲಿಗೆ ಮಾಡ್ಕೊಂಡಿರ್ತರು. ಆ ಗದ್ದೆಯವ್ರದೇ ತೋಟ ಇದೆ ಸ್ವಲ್ಪ, ಅದನ್ನ ನೀರು ಹಾಕೋದು ಆ ಕೆಲಸ ಎಲ್ಲ ಮಾಡ್ಕೊಂಡಿರ್ತಾರೆ ಅವರು. ಅದಕ್ಕೆ ಅವ್ರಿಗೆ ಪಾಲು ಅರ್ಧ ನಿಮ್ಗೆ, ಅರ್ಧ ಅವ್ರಿಗೆ, ಅರ್ಧ ನಮ್ಗೆ, ಅರ್ಧ ಅವ್ರಿಗೆ ಪಾಲು. ತೆಂಗಿನಕಾಯಿ ಕೊಯ್ದದ್ದಲ್ಲ. ಅಡಿಕೆ ತೆಂಗು? ಅಡಿಕೆ ಇಲ್ಲ, ತೆಂಗು ಅಷ್ಟೇ. ಎಷ್ಟು ಸಿಗುತ್ತೆ ಕಾಯಿ? ಕಾಯಿ ಒಂದ್ ಸರಿ ಕೊಯ್ದಾಗ 1,000 ಕಾಯಿ ಸಿಗ್ತದೆ. 3 ತಿಂಗಳಿಗೆ ಒಂದ್ ಸರಿ ಬರ್ತದೆ ಅದು ಕೊಯ್ಯೋದು. ಅದ್ರಲ್ಲಿ 500 ಕಾಯಿ ಅವ್ರಿಗೆ, 500 ಕಾಯಿ ನಮ್ಗೆ ಕೊಡ್ತಾರೆ ಅವರು. ಮಾರ್ತಾರೆ? ಮಾರ್ತಾರೆ. ಅದರಿಂದ ಒಂದ್ ಸ್ವಲ್ಪ ದುಡ್ಡು ಸಿಗುತ್ತೆ? ಸಿಗ್ತದೆ. ಸ್ವಲ್ಪ ಹಿಂಗೆ ಆಳಿಗೆ ಕೊಯ್ಸ್ಕೊಂಡು ಒಂದು 2,000 ರೂಪಾಯಿ, 2,500 ರೂಪಾಯಿ ಆಳಿಗೆ ಸಿಕ್ಕಿದ್ರೆ ಕಡೆಗೆ ಒಂದು ನಮ್ಗೊಂದು 8,000-10,000 ರೂಪಾಯಿ ಇರ್ತದೆ. ಅದು ಒಂದು 4 ಕ್ವಿಂಟಲ್ ಹಿಂಗಾಗುತ್ತೆ. ಅವ್ರದೇ ನೀರು ಇರುತ್ತೆ, ನೀವು ಚಾಲು ಮಾಡೋದು, ಬಂದ್ ಮಾಡೋದು? ಬಂದ್ ಮಾಡೋದು. ಮೊದ್ಲೆಲ್ಲ ನೀರು ಪೈಪಿಂದ ಹಾಕ್ತಾರೆ, ಈಗೆಲ್ಲ ಪೂರ್ತಿ ಜೆಟ್ ಮಾಡಾರೆ ನಮ್ಮ ಮನೆಯವ್ರೆ. ಈಗ ನಿಮ್ಮ ಅವ್ವಾರ್ ದುಡಿಯೋದಕ್ಕೂ ನೀವು ದುಡಿಯೋದಕ್ಕೂ ಏನು ವ್ಯತ್ಯಾಸ ಇದೆಯಾ? ಅಂದ್ರೆ ನಿಮ್ಮ ತಾಯಿಯವರು ಕಷ್ಟಪಟ್ಟು ದುಡಿತಿದ್ರು, ನೀವು ಅಷ್ಟು ಕಷ್ಟಪಡ್ತೀರಾ? ನಾವು ದುಡಿತ್ರು ಮನೆಯಲ್ಲಿ, ನಾವು ಗದ್ದೆ ಕೆಲಸ ಮಾಡ್ತಾರ. ನಮ್ಮ ಮೈದಿನ ಹೆಂಡತಿ ಮೇಲೆ ಅಡುಗೆ ಮಾಡ್ತಾರಲ್ಲ, ಜಮೀನಲ್ಲಿ ನಾವು ಮಾಡ್ತಾರ. ನಾವು ಗಂಡ ಹೆಂಡತಿ ದುಡಿದು ಮಾಡ್ತಾರ ಕೆಲಸ. ಏನೇನು ಮಾಡ್ತಾರೆ ಹೇಳಿ ಜಮೀನಲ್ಲಿ? ಜಮೀನಲ್ಲಿ ಗದ್ದೆ ಹೂಡ್ಕೊಂಡು ನೆಟ್ಟಿ ಮಾಡೋದು, ನೆಟ್ಟಿ ಆದ ನಂತರ ಕಳೆ ತೆಗೆಯೋದು, ಆಮೇಲೆ ಗದ್ದೆ ಕೊಯ್ಯೋದು, ಬಡಿಯೋದು, ಎಲ್ಲ ಕೆಲಸನೂ ಮಾಡ್ತಾರೆ. ಜನ ಬಾಳ್ಬೇಕಲ್ಲ, ಆಳ್ಬೇಕು ನಮ್ಗಂದ್ರೆ. ಮೂರ್ನಾಲ್ಕು ಎಕರೆ ಗದ್ದೆ ಮಾಡ್ತಾರಲ್ಲ, ಅದಕ್ಕೆ ಆಳು ಹಾಕಳ್ದೆ ಕೆಲಸ ಮಾಡಕ್ ನಮ್ಮ ಹತ್ರ ಇಬ್ಬರ ಹತ್ರ ಆಗುದಿಲ್ಲ. ಆಳ್ಬೇಕು, ಒಂದ್ಸರಿ ಸುಮಾರು ಆಳಂದ್ರು ಒಂದು 30-40 ಆಳಾದ್ರೂ ಬೇಕು ಒಂದ್ಸರಿ ನಾಟಿ ಮಾಡ್ಲಿಕ್ಕೆ. ಮತ್ತೆ ಕೊಯ್ಲು ಮಾಡೋಕ್ಕೂ ಅಷ್ಟೇ ಬೇಕು ಬೇಕು ಅಂದ್ರೆ. ನಮ್ಮನೆಯವ್ರು ಕಟಿಂಗ್ ಮಾಡ್ತಾರೆ, ಮಿಷನ್ ಅಲ್ಲಿ ಕಟಿಂಗ್ ಮಾಡಿದ ನಂತರ ಸ್ವಲ್ಪ ಬಡಿಲಿಕ್ಕೆ ಎಲ್ಲ ಆಳು ಹಾಕೊಳ್ಬೇಕು. ನಾಟಿ ಮಷಿನ್ನಿಂದ ಮಾಡ್ತಾರೆ ಇತ್ತಿಲ್ಲ ಮಷಿನಲ್ಲಿ? ಮೊದ್ಲು ಒಂದ್ಸರಿ ಮಾಡಿದ್ರು ಇವ್ರ ಮನೆದು ಮಷಿನ್ ತಗೊಂಡೋಗಿ, ಅಂದ್ರೆ ಇವ್ರ ಅಂದ್ರೆ ಅದು ವೀಡರೆಲ್ಲ ಹೊಡಿಕ್ ಆಗುದಿಲ್ಲ ಒಬ್ಬರ ಹತ್ರ ಅನ್ಕೊಂಡು ನಾವು ಕೈಯಿಂದಾನೆ ನಾಟಿ ಮಾಡ್ತಾರೆ. ಏನ್ ಕೈಯಿಂದ ಮಾಡೋದ್ರಿಂದ ಏನ್ ಅನುಕೂಲ, ಮಷಿನ್ ಇಂದ ಮಾಡಿದ್ರೆ ಏನ್ ತೊಂದ್ರೆ? ಅಲ್ಲ, ಮಷಿನ್ ಇಂದ ಮಾಡಿದ್ರು ಅನುಕೂಲ ಚಲೋ ಅದೇ, ಆದ್ರೆ ಅದು ವೀಡರೆಲ್ಲ ಸರಿಯಾಗಿ ಹೊಡಿಬೇಕಲ್ಲ. ಅದು ಮಷಿನ್ ಕಡೆ ಎಲ್ಲ ಕರೆಕ್ಟ್ ಆಗಿ ತೆಗೆದು ಮಾಡಿ ಕೊಟ್ಟು ಮಾತ್ರ ಸರಿ ಆಗ್ತದೆ. ಇವ್ರೊಬ್ರೆ ಮಾಡಿದ್ರೆ ಆಗುದಿಲ್ಲಲ್ಲ, ಅದು ಒಬ್ಬರಿಂದಾನೆ ಅದಷ್ಟು ಕೆಲಸ ಮಾಡ್ಬೇಕಲ್ಲ, ಹಾಗಾಗಿ ಕೈಯಿಂದಾನೆ ಮಾಡ್ತಾರೆ ನಾವು. ಹಾಗಾಗಿ ಮಷಿನ್ ಇಂದ ಬಿತ್ತಿದ್ದು ಕಳೆ ಜಾಸ್ತಿ ಬರುತ್ತಾ? ಇಲ್ಲ ಇಲ್ಲ, ಜಾಸ್ತಿ ಬರಲ್ಲ. ಅದೇ ಅಜೋಲಾ ನೀವು ಹಾಕಿ ಒಂದ್ ಸ್ವಲ್ಪ ಕಳೆ ಬರಲ್ದಂಗ ನೋಡ್ಕೊಂತಾರ ಅವರು. ನೀವು ಹಂಗ ಹಾಕ್ತೀರಿ? ಅಜೋಲಾ ಹಾಕ್ತಾರ ನೋಡ್ರಿ, ಅದೊಂದು ಪಾಚಿ ಪಾಚಿ ಹಾಕ್ತಾರ ಗದ್ದೆ ಒಳಗ. ನಾಗಪ್ಪ ಅವ್ರು ಹಾಕ್ತಾರಲ್ಲ, ನೀವು ಹಂಗ ಹಾಕ್ತೀರಿ? ಇಲ್ಲ ಇಲ್ಲ. ಮತ್ತೆ ಈ ಸಲ ಸಮುದ್ರ ನೀರು ಉಕ್ಕಿ ಬಂತ ಈ ಕಡೆ, ಅವಾಗ ಏನ್ರಿ ಆಯ್ತಾ? ಅಲ್ಲಿ ಈ ಸಲ ಉಪ್ಪು ನೀರು ಬಂದು ಉದ್ದಿನ ಗಿಡ ಎಲ್ಲ ಹಾಕ್ತಿದ್ರು, ಈ ಸಲ ಹಾಕ್ಲಿಲ್ಲ. ಅಂದ್ರೆ ಗಿಡ ಹುಟ್ಟಿದ ತಕ್ಷಣ ಸತ್ತು ಹೋಗ್ಬಿಡ್ತದೆ ಅದು ಗಿಡ. ಹೌದು. ತರಕಾರಿ ಏನ್ ಹಾಕಿರಿ? ರಾಗಿ ಸ್ವಲ್ಪ ಹಾಕಿದ್ರಿ. ರಾಗಿ ತರಕಾರಿ ಅಲ್ಲ, ತರಕಾರಿ ಇಲ್ಲ. ಬದನೆ ಗಿಡ ಹಾಕಿದ್ರೆ ಸಣ್ಣ, ಅದು ಬದನೆ ಗಿಡ, ಬೆಂಡೆ ಗಿಡ, ಮತ್ತೆ ಚೌಳಿ ಸಾಡ್ಗೆ ಸ್ವಲ್ಪ ಸ್ವಲ್ಪ, ಹಂಗೆ ನಮ್ಗೆ ಬೇಕಾದಷ್ಟೇ ಮನೆಗೆ. ರಾಗಿ ಒಂದ್ ಸ್ವಲ್ಪ ಜಾಸ್ತಿನೇ ಹಾಕರ್, ಯಾಕೆ ಬೇಕು ನಮ್ಗ ಊಟಕ್ಕೆ. ರಾಗಿ ಗಂಜಿ ಬೇಕೇ ಬೇಕು ನಮ್ಗ ಊಟಕ್ಕೆ, ಅನ್ನ ಇದ್ರೂ ಗಂಜಿ ಊಟ ಮಾಡ್ತ್ರು ನಾವು. ಹಿಂಗೆ ಮಕ್ಕಳೆಲ್ಲ ಏನ್ ಮಾಡ್ತಾರೆ? ಮಕ್ಕಳು ಓದ್ತಾವ್ರೆ, ಒಂದು ಹುಡುಗ ಕಾಲೇಜ್ಗೆ ಹೋಗ್ತಾ ಫಸ್ಟ್ ಇಯರ್ ಓದ್ತಾವನೆ, ಹುಡುಗಿ 8th ಕ್ಲಾಸ್ ಹೈಸ್ಕೂಲಲ್ಲಿ ಓದ್ತ. ಅವ್ರು ಸರಿಯಾಗಿ ಓದ್ಲಿ ಅನ್ನೋ ಆಸೆ ಇದೆ. ಹೌದು. ನೀವಂತೂ ಓದ್ಲಿಕ್ಕೆ ಆಗಲಿಲ್ಲ, ಅವರಾದ್ರೂ ಓದ್ಲಿ ಅಂತ ನಾವು ಎಷ್ಟು ಕಷ್ಟ ಮಾಡ್ಕೊಂಡು ಅವ್ರಿಗೆ ಹಾಕ್ತಿದ್ರು, ಆದ್ರೆ ಮಕ್ಕಳು ಮಾತೇ ಕೇಳೋದಿಲ್ಲ. ಈಗ ಈ ಮೊಬೈಲ್ ವ್ಯಾಪಾರ ಬರೀ ಮೊಬೈಲ್ ಮೊಬೈಲ್ ಅಲ್ಲಿ ಇರುದಿಲ್ಲ, ಆದ್ರೂ ಈ ಮೊಬೈಲ್ ಇದ್ಕೊಳ್ಳಿ ಎಲ್ಲ ಮೊಬೈಲ್ ಅಲ್ಲಿ ಬಿಡ್ತಾರೆ. ಈಗೆಲ್ಲ ಸಾಲಿದು ಕಾಲೇಜಿಂದೆಲ್ಲ ಮೊಬೈಲ್ ಅಲ್ಲಿ ಅಕೌಂಟ್ ಲೆಕ್ಕ ಅಂತ ಮೊಬೈಲ್ ಇಟ್ಕೊಂಡಿರ್ತರು. ಆದ್ರೆ ಅವ್ರು ಓದಷ್ಟು ನಾವು ಓದ್ಲಿಲ್ಲ, ಆದ್ರೆ ಅವ್ರ ಮೊಬೈಲ್ ಅಲ್ಲಿ ಏನೇನ್ ಮಾಡುದಂತ ನಮ್ಗೆ ಗೊತ್ತಿರೋದಿಲ್ಲ, ಅವ್ರು ಗೊತ್ತಿರ್ತದೆ. ಹಂಗಾಗಿ ಎಲ್ಲ ಮೊಬೈಲ್ ಅಲ್ಲೇ ಬಿಟ್ಟಾರೆ ಅಂತರು, ಮಕ್ಕಳು ಮೊಬೈಲ್ ಇಟ್ಕೊಂಡೆ ಕೂತ್ಕಂತರು. ಆನ್ಲೈನ್ ಟೀಚಿಂಗ್? ಹೌದು ಹೌದು. ಈಗ ಕಾಲೇಜಿಗೆ ಹೋಗ್ಬೋದು? ಈಗ ಹೋಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಈಗ ಅದನ್ನು ಅಕೌಂಟ್ ಲೆಕ್ಕ ಎಲ್ಲ ಮೊಬೈಲ್ ಅಲ್ಲಿ ಬಿಡ್ತಾರೆ ಅಂತ ಅದ್ರಲ್ಲೇ ಕೂತು ಹಿಡ್ಕೊಂಡು ಕೂತ್ಕಂತರು. ಅವ್ರು ಏನ್ ಹೇಳ್ತಾರ ನೀವು ನಂಬ್ತೀರಿ? ಅಲ್ಲ, ನಂಬುದೇ ಆಯ್ತದ್ದು. ಅದಕ್ಕೆ ಸರಿಯಾಗಿ ಓದ್ಬೇಕಂತ ಹೇಳೋದು. ಹೌದು, ಓದ್ಬೇಕು. ನೀವು ಓದಿದ್ರೆ ಅವ್ರು ಏನ್ ಮಾಡ್ತಾರೆ ಎಲ್ಲ ಗೊತ್ತಾಗ್ತಿತ್ತದ್ದು. ನಾವು ಓದ್ಲಿಲ್ಲ, ನಮ್ಗೇನು ಗೊತ್ತಾಗುದಿಲ್ಲ. ಅದು ಇರ್ಲಿ, ಮಕ್ಕಳನ್ನ ಪ್ರೀತಿಯಿಂದ ಬೆಳೆಸ್ರಿ. ಹೌದು, ಓದ್ತಾರೆ ಚೆನ್ನಾಗಿ ಓದ್ತಾರೆ. ಹುಡುಗಿ ಚಲೋ ಓದ್ತದೆ, ಹುಡುಗನೇ ಸ್ವಲ್ಪ ಈಗ ಈ ಮೊಬೈಲ್ ವ್ಯಾಪಾರ ಹಾಳಾಗರೆ. ಇರ್ಲಿ, ಅವರು ಒಳ್ಳೆಯವರು ಇರ್ತಾರೆ, ನಮ್ಮ ಮಾರ್ಗದಲ್ಲಿ ಸ್ವಲ್ಪ ಬೇಕಾಗುತ್ತೆ. ಇಷ್ಟೆಲ್ಲ ಹಂಚ್ಕೊಳ್ರಿ, ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಕೃಷಿ ಬದುಕಿನ ಅನುಭವಗಳ ಕುರಿತು ಹೊನ್ನಾವರ ತಾಲೂಕು ಹಳದಿಪುರದ ಜ್ಯೋತಿ ಪಿ ಗೌಡ ಇವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಸರ್ಪಂಚೋ ಕೆ ಲಿಯೇ ಕೊರೋನಾ ವೈರಸ್ COVID-19 ಸೇ ಜುಡಿ ಏಕ್ ಅವಶ್ಯಕ ಸೂಚನಾ. ದೂಸರೆ ರಾಜ್ಯೋ ಔರ್ ಶಹರೋ ಸೇ ವಾಪಸ್ ಆಯೇ ಲೋಗೋ ಕಿ ಪಹಚಾನ್ ಕರ್ ಉನ್ಕಿ ಸೂಚಿ ಬನಾಯೇ. ಉನ್ಕೋ COVID-19 ಸೇ ಬಚನೆ ಕೆ ತರೀಕೆ, ಉಸ್ಕೆ ಲಕ್ಷಣ ಔರ್ ಇಲಾಜ್ ಕೆ ಬಾರೆ ಮೇ ಬತಾಯೇ. ಕ್ವಾರಂಟೀನ್ ಕರ್ನೆ ಸೇ ಪಹಲೆ ಉನ್ಹೇ ಬತಾಯೇ ಕಿ ಉನ್ಕೆ ಔರ್ ಉನ್ಕೆ ಪರಿವಾರ್ ಕೆ ಹಿತ್ ಕೆ ಲಿಯೇ ಹೈ. ವಿಶ್ವಾಸ ದಿಲಾಯೇ ಕಿ ಡರ್ನೆ ಕಿ ಕೋಯಿ ಬಾತ್ ನಹಿ ಹೈ. ಜಿನ್ಹೇ ಬುಖಾರ್, ಖಾಂಸಿ ಯಾ ಸಾಂಸ್ ಕಿ ತಕಲೀಫ್ ಹೋ ರಹಿ ಹೋ, ಉನ್ಕೆ ಸಾಥ್ ಕೋಯಿ ಭೇದ ಭಾವ್ ನಾ ಕರೇ. COVID-19 ಸೇ ಬಚಾವ್ ಜಿಮ್ಮೇದಾರಿ ಹೈ ಆಪ್ಕಿ ಔರ್ ಹಮಾರಿ. ಅಧಿಕ ಜಾನ್ಕಾರಿ ಕೆ ಲಿಯೇ ಅಪ್ನೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಯಾ ಮುಖ್ಯ ಜಿಲ್ಲಾ ಚಿಕಿತ್ಸಾ ಅಧಿಕಾರಿ ಸೇ ಸಂಪರ್ಕ್ ಕರೇ, ಯಾ ಭಾರತ್ ಸರ್ಕಾರ್ ಕೆ ಹೆಲ್ಪ್ ಲೈನ್ ನಂಬರ್ 1075 ಪರ್ ಕಾಲ್ ಕರೇ. ಹಂದಿ ಸಾಕಾಣಿಕೆ ಕುರಿತು ಹಳೆಯಾಳದ ಪ್ರಕಾಶ್ ಯಲ್ಲಪ್ಪ ಕೊರೋವರ ಇವರೊಂದಿಗೆ ಸಂದರ್ಶನ. ಪ್ರಕಾಶ್ ಯಲ್ಲಪ್ಪ ಕೊರೋವರ್ ಇದ್ದಾರೆ, ಹಂದಿ ಸಾಕಾಣಿಕೆ ಕುರಿತು ತಮ್ಮ ಅನುಭವವನ್ನು ಹಂಚಿಕೊಳ್ತಾರೆ. ನಮಸ್ಕಾರ ಪ್ರಕಾಶ್. ನಮಸ್ಕಾರ. ಪ್ರಕಾಶಿಗೆ ಹಂದಿ ಸಾಕಾಣಿಕೆ ಈ ಹಿಂದೆ ನಮ್ಮ ಹಳಿಯಾಳ ತಾಲೂಕಲ್ಲಿ ಇರಲಿಲ್ಲ. ನಾನೇ ಮಾಡ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಈಗ 3 ವರ್ಷ ಆಯ್ತು ಸರ್. ಆದ್ರೆ ನಮಗೆ ಏನು ಕಾಯಿಲೆ ಗೀಲೆ ಏನೂ ಇಲ್ಲ ಸರ್. ಕಾಯಿಲೆ ಬಗ್ಗೆ ಅದ ಹೆಸರು ಇಡೋಂಗಿಲ್ಲ ನಮ್ಮ ತಾಲೂಕು ಒಳಗೆ. ಹಂದಿಗೆ ಕಾಯಿಲೆ ಇಲ್ಲ ಸರ್. ಅಕಸ್ಮಾತ್ ಏನರ ಕಾಯಿಲೆ ಬಂತಂದ್ರೆ ಇವರು ನರಾಬ್ ಸರ್ ಎನಿ ಟೈಮ್ ನಮ್ಮ ಕಡೆ ಬಂದ್ಬಿಡ್ದಾರಿ. ಬಂದ ಅವಕ್ಕೆ ಔಷಧ ಕೊಡ್ತಾರ, ಗುಳಿಗೆ ಕೊಡ್ತಾರ, ಚಂದ ಸಾಕೊಂಡು ಸರ್. ಈ ಹಿಂದೆ ಯಾವ್ದಾರ ಈ ರೀತಿಯಾಗಿ ಕಾಯಿಲೆ ಬಂದಿತ್ತು? ಇಲ್ಲ ಇಲ್ಲ ಸರ್, ಏನೂ ಬಂದಿಲ್ಲ. 3 ವರ್ಷದ ಮುಂಚೆ ನೀವು ಹಂದಿ ಸಾಕಾಣಿಕೆ ಮಾಡಬೇಕು ಅಂತೇಳಿ ಯಾಕೆ ಮನಸ್ಸು ಮಾಡಿದ್ರಿ? ಅಂದ್ರೆ ಊರಾಗ ನಮ್ದು ಸ್ವಲ್ಪ ಲೋಕಲ್ ಅಂದಿದ್ದು ಸರ್, ಅವನ್ನೆಲ್ಲ ಮುನ್ಸಿಪಾಲ್ಟಿ ಅವ್ರು ತೆಗಿಸ್ಬಿಟ್ಟು ಸರ್. ನಮ್ಮ ಹೊಟ್ಟೆ ಜೀವನಕ್ಕೆ ಬೇಕಲ್ರಿ, ಅದನ್ನೆಲ್ಲ ತೆಗೆದೀವಿ. ಈಗ ಅದನ್ನ ಮಾಡ್ಕೊಂಡ್ಬಿಟ್ಟೇನೆ ಸರ್. ಊರಾಗ ನಮ್ದು ಏನೂ ಇಲ್ಲ, ಹಂದಿ ಸಾಕಿಲ್ಲ ಸರ್. ಅದಾಗ ನನ್ನ ಹೊಟ್ಟೆ ಜೀವನಕ್ಕೆ ಬೇಕಲ್ರಿ, ನಮ್ಮ ತಮ್ಮಗಳದಾರ ಅವರು ನಡ್ಸ್ಕೊಂಡು ಹೋಗ್ಲಿ ಅಂತೇಳಿ ಅದೊಂದು ಮಾಡಿಕೊಟ್ಟಂಟ ಅವ್ರಿಗೆ. ಅವ್ರಿಗೆ ಮಾಡಿಕೊಟ್ರಿ, ನೀವು ಮಾಡ್ಕೊಂಡ್ರಿ? ಹೌದೌದು ಸರ್, ನನಗೂ ಹೊಟ್ಟೆ ತುಂಬತೈತಿ, ನಮ್ಮ ತಮ್ಮಗಳಿಗೆ ಹೊಟ್ಟೆ ತುಂಬತೈತಿ. ನಾ ಈ ಟೈಪ್ ಮಾಡ್ಕೊಂಡೇನೆ ಸರ್. ಈ ಹಿಂದೆ ಈಗ ಪಟ್ಟಣದೊಳಗೆ ಬಿಟ್ಟು ಬಿಟ್ಟಿದ್ವಿ, ಮೊದಲು ಬಿಟ್ಟಿದ್ವಿ. ಅದಕ್ಕೂ ಇದಕ್ಕೆ ಏನು ವ್ಯತ್ಯಾಸ ಇದೆಯಾ? ಅಂದ್ರೆ ಸರ್ ಇದಕ್ಕೆ 12 ರೋಗ ರೀ, ರೋಗ ಬಂದು ಸಾಯ್ತಾವ. ಮುನ್ಸಿಪಾಲ್ಟಿ ಅವ್ರು ತೆಗಿ ಅನ್ನೋರು ನಾಯಿದು ಹಿಂಗ 108 ರೀ ಇವೆಲ್ಲ ಹಿಂಗ ಆಗೋದು ಬೇಡ ಅಂತೇಳಿ ಅಲ್ಲಿ ನಾ ಮಾಡ್ಕೊಂಡು ಆ ಕಡೆ ಹೋಗ್ಬಿಟ್ಟೇನೆ ಸರ್. ಶೆಡ್ ಎಷ್ಟು ದೊಡ್ಡ ಶೆಡ್ ಮಾಡಿದ್ರಿ? ಎಷ್ಟು ಸಾಕಾಣಿಕೆ ಮಾಡಬೇಕು ಅಂತೇಳಿ? ಸರ್ 2.5 ಎಕರೆ ಶೆಡ್ ಐತ್ರಿ. ಅದ 2.5 ಗುಂಟೆದಾಗ ಅದ್ರಾಗ 100 ಹಂದಿ ಸಾಕ್ತೇನ್ರಿ. 100 ಹಂದಿ ಅದಾವ್ರಿ, ಸಣ್ಣ ದೊಡ್ಡ ಬಿಡುದು. ನಿಮಗೆ ಅದು ಅಲ್ಲಿ ಸಾಯ್ತೈತಿ, ಇವ್ರು ಹೊಡಿತಾರ, ನಾಯಿ ಕಸ್ತೈತಿ, ಅದ ಈಗೇನು ಹೆದರಿಕೆ? ಏನು ಇಲ್ರಿ, ಏನೇನು ಹೆದರಿಕಿಲ್ಲ, ಆರಾಮದೇವಿ ರೀ. ನಾವು ಬಹಳ ಚೊಚ್ಚ ಅಲ್ಲೇ ನಂಬರ್ 1. ಒಂದ್ ಮರಿನೂ ಕಚ್ಚಾಗೋದಿಲ್ರಿ. ಎಲ್ಲಾನು ಒಳಗ ಇರ್ತಾವ, ಎರಡ್ ಟೈಮ್ ಮುಸ್ರಿ ಹಾಕ್ತೇನೆ, ತಿಂತಾವ ಮಕ್ಕೋತಾವ ಸುಮ್ಮನ. ಹೌದೌದು ಸರ್. ಮರಿ ತಂದ್ರ ದೊಡ್ಡ ತಂದ್ರೆ? ಫಸ್ಟ್ ಸ್ಟಾರ್ಟಿಂಗ್ 60 ತಂದಿದ್ದೀನಿ ನಾನು. 60 ಅಂದ್ರ ಅದ್ರಾಗ 30 ಮಾರಿದ್ನೆ, ದೊಡ್ಡ ಮಾಡೆ. 1 ವರ್ಷದಾಗ ರೆಡಿ ಆಗ್ಬಿಟ್ಟವ್ರಿ. 30 ಮಾರಿದ್ನೆ, 30 ಇಟ್ಕೊಂಡೆ ನಾ ಬೆಳಿಗ್ಗೆ ಮಾಡಾಕ. ಅದ್ರಾಗ 1-2 ಅಂತೇಳಿ ಇದು ಬ್ಯಾಡ ಆಗಿದ ಮಾಲ, ಅದನ್ನು 15 ಕೊಟ್ಟೆ. ಆಮೇಲೆ ಮತ್ತೆ ಸಪರೇಟ್ ತಂದ ಸಾಕೊಂಡೆ. ಎಲ್ಲಿಂದ ತಂದ್ರಿ? ಇಲ್ಲೇ ಕಲಘಟಗಿಂದ್ರಿ. ಕಲಘಟಗಿಂದ ತಗೊಂಬಂದೆ. ತೊಂಬರಿಗೊಬ್ಬರ್ಲಿಂದ ತಗೊಂಬಂದೆ. ಅವರು ಮರಿ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತಾರ? ಮಾರಾಟ ಮಾಡ್ತೇನ್ರಿ. 3.5 ಸಾವಿರ ರೂಪಾಯಿ ಒಂದು ಮರಿ ನಿಲ್ಲೋಂಗಿಲ್ಲ ಈಗ ಸದ್ಯ. 2 ತಿಂಗಳ ಮರಿ ಸಾಕವ್ರು ತಗೊಂಡು ಹೋಗ್ತಾರ. ಯಾಕೆ ನೀವೇ ಸಾಕ್ಬೇಕು ಮರಿ? ನಂಗೆ ಜಾಗ ಇಲ್ಲಲ್ರಿ. ಒಂದ್ ಸ್ವಲ್ಪ ದೊಡ್ಡ ಆಗಲಿ ಅಂತ ಬಿಡ್ತೀರಿ, ಒಂದಿಷ್ಟು ಮರಿ ಮಾರಿಬಿಡ್ತೇನ್ರಿ. ಅದಕ್ಕೆ ಗಾಳಿ ಬೆಳಕು ಆಡುವಂಗ ಕಟ್ಟಿ ಚಂದ ಮಾಡ್ಯಾನಲ್ಲ ಸರ್. ನೀವು ಬಂದಿರಲ್ಲ ನೋಡ್ರಿ, ಏನ್ ಅದಕ್ಕೆ ಏನ್ ಕಮ್ ಮಾಡಿಲ್ರಿ. ನಾ ಚಂದಾಗಿ ಮಾಡ್ಸಾಕೇನೆ. ಅವಕ್ಕೆ ಬಿಸಿಲು ಬೀಳ್ಬೇಕು, ಈ ಕಡೆ ಗಾಳಿನೂ ಬೀಳ್ಬೇಕು, ಅವು ಇಳಿಯಾಕ್ ಬಂದ್ರ ಹುಲ್ಲು ಹಾಕ್ಬೇಕು. ಎಲ್ಲಾ ಚಂದ ಮಾಡಿ ಸಾಕಿ ರೆಡಿ ಮಾಡಿನ್ರಿ. ಈಗ ಗರ್ಭ ಕಟ್ಟಿದ್ ನಿಮ್ಗೆ ಗೊತ್ತಾಗುತ್ತೆ? ಹೌದೌದು, ಗೊತ್ತಾಗತೈತ್ರಿ. ಆದ್ರ ಅದ 4 ತಿಂಗಳಿಗೊಮ್ಮೆ ಮರಿ ಕೊಡ್ತೈತಿ. ಅದು 1-3 ತಿಂಗಳ ಗರ್ಭ ಆಗೈತೆ ಅಂತಂದ್ರ ಒಂದು 10 ಹೆಂಡಿನಾಗಿಟ್ಟಿರ್ತೇನಲ್ಲ ಅದನ್ನ ತೆಗೆದು ಬಿಡ್ತೇನೆ ತಿಂಗಳ ಇರೋ ಮಟ್ಟ ಅನ್ನಂದ್ರ. ಅಥವಾ ಇನ್ನೊಂದ್ ತಿಂಗಳಿಗೆ ಮರಿ ಆಗ್ತೈತಿ ಅಂತೇಳಿ ನಂಗೆ ಗೊತ್ತೈತಿ. ಅದನ್ನ ಅವಾಗ ತೆಗ್ದ ಸಪರೇಟ್ ರೂಮಿಗೆ ಹಾಕ್ಬಿಡ್ತೇನ್ರಿ. ಅದ ನನಗೆ 7-8 ಮರಿ ಕೊಡ್ತೈತಿ ಸರ್. ಹೌದು ಕೊಡ್ತೈತಿ. ಒಂದು ಸೂಲಕ್ಕೆ 7-8 ಮರಿ? 7-8 ಮರಿ ಕೊಡ್ತೈತಿ ಸರ್. ಒಂದ್ಸಲ ಇನ್ನೂ ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಅಂದ್ರೆ 10 ಇತಾವ 12 ಇತಾವ್ರಿ. ನನಗೆ 7-8 ಕೊಟ್ಟ ಸಾಕು, ತಳಗ ಲಾಸ್ ಮಾಡೋಂಗಿಲ್ರಿ. ನನಗೆ ಮರಿಗಳ ತಳಗ ಹಾಕೊಂಡು ಬೆನ್ ಕೆಳಗ ಸಿಕ್ಕೋತಾವ್ರಿ. ಅದನ್ನ ಪಟ್ ಅಂತೇಳಿ ಅದ ಕಿಂಕ್ ಅಂತಂದ್ರ ನಮ್ ತಮ್ಮಗಳು ಓಡ್ತಾರ ಇಲ್ಲಿ, ಅವ್ರು ತೆಗೆದು ಅದನ್ನ ಸೈಡಿಗೆ ಬಿಡ್ತಾರ್ರಿ. ಅವ್ ಕಡಿಯೋದಿಲ್ಲ, ಏನ್ ಮಾಡೋಂಗಿಲ್ರಿ. ಏನ್ ಮಾಡೋದಿಲ್ರಿ. ಗೊತ್ತೈತ ಒಂದೊಂದಕ್ಕೆ ಇಷ್ಟಿಷ್ಟ ಆಹಾರ ಕೊಡಬೇಕು, ಹಿಂಗ ಕೊಡಬೇಕು, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಡೀತ. ದಿನಾ 10 ಕೆಜಿ ಆಹಾರ ಕೊಡ್ತೇನೆ ಅವಕ್ಕೆ. ಒಂದೊಂದಕ್ಕೆ ಮುಸುರಿನ 10 ಕೆಜಿ ಆಹಾರ ಬೇಕು ಅವಕ್ಕೆ. ಹೊಟ್ಟೆ ತುಂಬ ಮುಂಜಾನೆ 5 ಕೆಜಿ, ಸಂಜೆಗೆ 5 ಕೆಜಿ. ಅದ್ರ ನನ್ ಬಕೆಟ್ ಐತಲ್ರಿ, ಅದ್ರಾಗ ನಂಗೆ ಲೆಕ್ಕ ಗೊತ್ತಾಗ್ಬಿಡ್ತೈತಿ. ಇದಕ್ಕೆ ಇಷ್ಟ ಕೊಡ್ಬೇಕು, ಇದಕ್ಕೆ ಇಷ್ಟ ಕೊಡ್ಬೇಕು ಅಂತೇಳಿ ಒಯ್ದಾಕ್ಬಿಡ್ತೇನೆ. ತಿಂತಾವ ಸುಮ್ಮನೆ ಮಕ್ಕೋತಾವ್. ಅಷ್ಟು ಮೊಸರು ಸಿಗುತ್ತ ನಿಮಗೆ? ಸಿಗ್ತೈತ್ರಿ. ಏನ್ರಿ ಎಲ್ಲಾಕು ಚಂದ ಆಗ್ತೈತಿ. ಈ ಲಾಕ್ಡೌನ್ ಅಂತೇಳಿ ಮಾಡಿಬಿಟ್ರಂದ್ರ ದಿನ 1 ಕ್ವಿಂಟಲ್ ಅಕ್ಕಿ ನಾ ನುಚ್ಚಿ ಮಾಡಿ ಅವ್ ಕುದಿಸಿ ಹಾಕ್ಬೇಕು ಅಂದ್ರೆ ಕಮ್ಮಿ ಆಗ್ತೈತಲ್ರಿ ಸರ್. ಆ ಟೈಮಿಗೆ ಅಷ್ಟೇ ರೀ, ಮತ್ತೇನಿಲ್ಲ. ಮದುವೆ ಸೀಸನ್ ದೊಳಗೆ ಇನ್ನೊಂದ್ ಸ್ವಲ್ಪ ಮೊಸರು ಜಾಸ್ತಿ ಜಾಸ್ತಿ ಸಿಕ್ಕರು ಅವಕಾಶ ತಿನ್ಸ್ತೀನಿ. ಜಾಸ್ತಿ ತಿನ್ಸಿದ್ರು ಹೊಟ್ಟೆ ಉಬ್ಬುದು ಏನಾಗಲ್ಲ. ಏನಾಗುದಿಲ್ರಿ, ಏನಾಗುದಿಲ್ಲ. ಈಗ 5 ಕೆಜಿ ತಿನ್ನೋದು, 6 ಕೆಜಿ ತಿನ್ಲಿ ಒಂದೊಂದು ಏನು ಆಗುದಿಲ್ಲ ಸರ್. ಅಕ್ಕ ಈಗ ಒಂದ್ ಶೆಡ್ ನೊಳಗ 4, 5, 6, 7 ಹಿಂಗ್ ಬಿಟ್ಟಿರ್ತೀರಿ. ಅವಕ್ಕ ನೀವು ಒಂದ್ ದೊಡ್ಡದಿದ್ದು ಜಾಸ್ತಿ ತಿನ್ನತ್ತ, ಸಣ್ಣದಿದ್ದು ಕಡಿಮೆ ತಿನ್ನತ್ತ. ಅವಾಗ ಸಪರೇಟ್ ಮಾಡೇನ ಈಗ ಅವಕ್ಕೊಂದ ಒಂದ್ ಬ್ಯಾರಲ್ ಒಂದ್ ಬಕೆಟ್ ಸರ್ ಹೆಚ್ಚ ಹಾಕ್ಬಿಡ್ತೇನೆ ಅವಕ್ಕ. ಈಗ ಮರಿ ಹಾಕವ್ರಿ, ಅವು ಮರಿ ಹಾಕಿ ಗಬ್ಬಿಗ್ ಬಂದಾವು, ಗಬ್ಬಿಗ್ ಬಂದಾವ ಸರ್. ಅವು ಗಬ್ಬಿಗ್ ಬಂದಾಗ ಒಂದ್ 8 ದಿನ ಮುಸುರಿ ತಿನ್ನೋದಿಲ್ರಿ ಅವು, ಯಾಕಂದ್ರೆ ಗಬ್ಬು ಹೋಗೋಮಟ ಗಬ್ಬು ಓದುವು. ಅವಕ್ಕ 2 ಬ್ಯಾರಲ್ ಮುಸುರ್ಬೇಕ್ರಿ ಡೇಲಿ. ಈಗ ಸದ್ಯ ಕಮ್ಮಿ, ಹಿಂದಾಗಡೆ ಅವಕ್ಕೆ ಹೆಚ್ಚು ಕೊಡ್ತೇನ್ರಿ. ಎಷ್ಟು ದಿನ ಹಾಲು ಕುಡಿತಾವು ಮತ್ತೆ ಎಷ್ಟು ದಿನ ಮುಸುರಿ? 2 ತಿಂಗಳು ಸರ್. ನಾ 2 ತಿಂಗಳು ಹಾಲು ಕುಡಿತಾವ್ರಿ. 2 ತಿಂಗಳ ಮೇಲೆ ಹಾಲು ಬಿಡಿಸ್ಬಿಡ್ತೇನೆ. ಬಿಡಿಸಿ ಲಿವರ್ ಟಾನಿಕ್ ಕೊಡ್ತೇನ್ರಿ ಅವಕ್ಕ. ಟಾನಿಕ್ ಕೊಟ್ಬಿಟ್ಟೆ ಅಂದ್ರ ಅರ್ಜೆಂಟ್ 8 ದಿನದಾಗ ರೆಡಿ ಆಗ್ಬಿಡ್ತಾವ್ರಿ. 2 ತಿಂಗಳ 8 ದಿವಸಕ್ಕ ಮರಿ ಕೊಡ್ತೀರಿ? ಹಾ, ಮರಿ ಕೊಟ್ಬಿಡ್ತೇನೆ ಸರ್. ನನಗೆ ಬೇಕಾಗಿದ್ದು ಉಟ್ಕೋತೇನ್ರಿ, ಬೇಡಾಗಿದ್ದು ಕೊಟ್ಬಿಡ್ತೇನೆ. ಈಗ ಒಂದ್ 100 ಮರಿ ಇಲ್ಲ ಸರ್. 100 ಮರಿ ಇದ್ವು ಅಂದ್ರ ಅದ್ರಾಗ ಒಂದ್ 5 ತಮ್ಗಳು ಸಾಕೊಳ್ಳೋಪ ಚಂದ ಅದಾವ ಇವು ಅಂತೇಳು ಅಂತಾವ ಇಟ್ಕೋತೇನೆ ಸರ್. ಒಂದ್ 5 ಬಿಟ್ಟು 10, ಉಳಿದಿದ್ದು ಮರಿ 90 ಮರಿ ಕೊಟ್ಬಿಡ್ತೇನ್ರಿ. ಹೆಂಗ ರೇಟ್? 3,000, 3,200, 3,500 ಮಾಡಿ. 500 ತಳಗ 100 ರೂಪಾಯಿ ಕಮ್ಮಿ ಅಂದ್ರೆ 3,500 ರೂಪಾಯಿಕ್ಕಿಂತ ಒಂದೊಂದ್ ಮರಿಗೆ. ಹಾ, ಒಂದೊಂದ್ ಮರಿಗೆ ಸರ್. ಮತ್ತೆ ದೊಡ್ಡವನ್ನು ಮಾರಾಟ ಮಾಡ್ತೀರಿ? ದೊಡ್ಡ ಮಾಡ್ತೇನ್ರಿ, 110 ರೂಪಾಯಿ, 115 ಕೆಜಿಗೆ. ಹಾ, ಅವು 2 ಕ್ವಿಂಟಲ್ 2.5 ಕ್ವಿಂಟಲ್ ಸೈಜ್ ಅವು. ಹಂಗಾದ್ರೆ ಅಲ್ಲೊಂದು 20,000 ಮೇಲೆ ಬರ್ತದೆ. ಇಲ್ರಿ ಸರ್, 1 ಕ್ವಿಂಟಲ್ ಅಂದ್ರೆ 100 ಕೆಜಿ. 100 ಕೆಜಿ ಸರ್? 100 ಕೆಜಿ ಅಂದ್ರೆ 10,000 ಆಯ್ತು. ಈಗ ಒಂದ್ 6 ಹಿಡಿದ್ನಿ ಅಂದ್ರ ಗಾಡಿಗೆ ಹಾಕಿದ್ನಿ ಅಂದ್ರ 1 ಟನ್ ಬರ್ತೈತ್ ಸರ್. ಅದ ನೂರ ಹತ್ತು ರೂಪಾಯಿ ಟನ್. ಒಂದ್ ಕೆಜಿ 1,10,000 ರೂಪಾಯಿ, 15,000 ರೂಪಾಯಿ. ಹೌದಾ? ಅಲ್ಲಿಗೆ ಬಂತು ಲೆಕ್ಕ ನೋಡ್ರಿ, ಅಷ್ಟು ಲಾಭ ಇದೆ ಅದಕ್ಕೆ ಅಲ್ಲ. ಏನ್ ನೋಡಿ ಸರ್, ಏನೋ ಮಾಡ್ಕೊಂಡ್ರಿ ನಮ್ರಿ ತಗೊಂಡ. ಈ ರೀತಿ ದೊಡ್ಡ ಹಂದಿಗಳನ್ನ ಒಂದ್ ವರ್ಷಕ್ಕೆ ಎಷ್ಟು ಮಾರ್ತಾರೆ? ದೊಡ್ಡ ಸರ್ ಒಂದ 4-5 ಟನ್ ಮಾಲ್ ಕೊಡ್ತೇನ್ರಿ. ಆಮೇಲೆ ಮರಿ ಕೊಡೋದು ಹೆಚ್ಚಿನ, ಸಣ್ಣ 150 ಮರಿ ಕೊಡ್ತೇನೆ ವರ್ಷಕ್ಕೆ. ಇದು 4 ಟನ್ ಹೋಗ್ತೈತಿ, ಅದು ಒಂದ 150 ಮರಿ, 3,500 ರೂಪಾಯಿ ಒಂದ್ ಮರಿಗೆ. ಅಂದ್ರೆ ಒಟ್ಟಾರೆ ನಿಮಗೆ ಮರಿ ಮಾರಿದ್ರಿಂದ ನಂದು 7-8 ಲಕ್ಷ ರೂಪಾಯಿ ಸಿಗುತ್ತೆ. ದೊಡ್ಡ ಮಾರಾಟ ಮಾಡೋದ್ರಿಂದ 5 ಟನ್ ಅಂತ 5 ಲಕ್ಷ ರೂಪಾಯಿ ಲಾಭ. ನಿಮ್ ಖರ್ಚು ವೆಚ್ಚ ತೆಗೆದ್ರು ನಿಮ್ಗೆ ಹೆಚ್ಚು ಕಡಿಮೆ 8-9 ಲಕ್ಷ ರೂಪಾಯಿ ಉಳಿತಾಯ. ಏನ್ ಚಿಂತೆ ಇಲ್ಲ, ನಿಶ್ಚಿಂತೆ ಇಲ್ಲ, ಆರಾಮದೇನ್ರಿ. ಈ ಲೋಕಲ್ ಸಾಕಿದ್ನೆ ಇದನ್ನೆಲ್ಲ ತೆಗಿಸ್ಬಿಟ್ರ ಚಿಪಾಟಿ ಮಂದಿ, ಅದನ್ನ ತೆಗಿಸಿ ಅದನ್ನ ಮಾಡ್ಕೊಂಡು ವರ್ಷಕ್ಕೊಂದು 3 ಲಕ್ಷ ರೂಪಾಯಿ ಅವ್ರಿಗೆ ಖರ್ಚು ಮಾಡಿ 8 ಲಕ್ಷ ರೂಪಾಯಿ ನಂಗೆ ಉಳಿಯಾಕತೈತ್ರಿ. ಈ ರೀತಿ ಸಾಕಾಣಿಕೆ ಮಾಡುವಂತ ಸಂದರ್ಭಗಳು ಅವುಗಳನ್ನು ಕಟ್ತೀವಿ ಕೊಟ್ಟಿಗೆ ಅದನ್ನೆಲ್ಲ ನೋಡ್ಬೇಕಾಗುತ್ತೆ, ಯಾಕಂದ್ರೆ ಅವು ಗಲೀಜ್ ಮಾಡ್ತಾ ಇರ್ತಾವ. ಏನ್ ಮಾಡ್ತೀರಿ ಅದಕ್ಕೆ? ಬೆಳಿಗ್ಗೆದ್ದ ತಮ್ಮ 8 ಗಂಟೆಗೆ ಮುಸುರಿ ಹಾಕ್ತಾನೆ ಸರ್, ತೊಳ್ಯಾಕ ಚಾಲು ಮಾಡ್ತಾನ್ರಿ. ಬೋರ್ ಎಲ್ಲ ಐತಿ, ಬೆಳಗ್ಗೆ ತೊಳೆದ ಅಂದ್ರ ಅದೆಲ್ಲ ಗಲೀಜು ಎಲ್ಲ ಈ ಹೊಲಕ್ಕೆ ಹೋಗ್ಬಿಡ್ತೈತ್ರಿ. ಆಮೇಲೆ ಚಂಜಿಗೆ ನಮ್ಮ ಮಳೆ ಹಬ್ಬಂದ್ರಿ, ಅವ ಮುಸುರಿ ಸರ ಹೋಗ್ತಾನ ಗಾಡಿ ತಗೊಂಡು. ಬೆಳಗ್ಗೆದ್ದ ಇವನ್ ಕೆಲಸ ಮುಗಿಸ್ಬಿಡೋದು ಇವ. ತಿಂದ ಮೇಲೆ ತೊಳಿದ್ರು? ಹಾ, ತಿಂದ ಮೇಲೆ ತೊಳಿದ್ರು ಸರ್. ತಿಂದ ಮೇಲೆ ತೊಳೆದು ಆ ನಂತರ ಮಲ್ಕೊಂತ ಸುಮ್ಮನೆ? ಹಾ, ಸುಮ್ಮನಾರಿ ಸರ್. ಈಗ ಬಂದೆ ಅಂದ್ರ ಏಕದಮ್ ಫ್ರೀ, ಫಸ್ಟ್ ಕ್ಲಾಸ್ ಮಾಡ್ಕೊಂಡಿರ್ತಾರ ನೋಡ್ರಿ ಅವ್. ಸಂಜೆ ಒಂದ್ಸಲ ಹಾಕ್ತೀರಿ? ಹಾ, ಸಂಜೆ ಒಂದ್ಸಲ ಹಾಕಿ ಬಿಟ್ಬಿಡ್ತೇನೆ ಸರ್. ಅದಕ್ಕೆ ಸಂಜೆಗೆ ಕಮ್ಮಿ ಹಾಕ್ತೇನೆ ಮುಸುರಿ, ಯಾಕಂದ್ರ ಮೈ ಎಲ್ಲ ಗಲೀಜ್ ಮಾಡ್ಕೋಬಾರ್ದಲ್ಲವ, ಹಿಂಗಾಗಿ ಕಮ್ಮಿ ಹಾಕ್ತೇನೆ. ಮುಸುರಿ ತರ ಹೋಗ್ತಾರ್ರಿ. ಆಮೇಲೆ ಮುಸುರಿ ತಂದಿಟ್ಟು ಸಂಜೆಗೆ ಒಂದ್ಸಲ ನೀರು ಕೊಡೋದಕ್ಕು. ನೀರು ಕೊಟ್ಬಿಟ್ರೆ ರಾತ್ರಿ ಎಲ್ಲ ಸುಮ್ಮನೆ ಮಾಕೋತಾವ. ಏನ್ ಕಾಟ ಇಲ್ಲ? ಏನಿಲ್ಲ, ಏನಿಲ್ಲ, ಏನಿಲ್ಲ ಸರ್. ಬೇರೆ ಕಾಡು ಪ್ರಾಣಿಗಳ ಕಾಟನೂ ಇಲ್ಲ? ಏನಿಲ್ಲ ಸರ್, ಏನಿಲ್ಲ. ಇಂತ ಒಂದು ಉದ್ಯೋಗ ನಮ್ಮ ಜನರು ಬಾಳ ಕಡೆ ಮಾಡ್ತಾ ಇದಾರೆ ಅಲ್ಲ, ಮಾಡಾಕತ್ತಾರ ಸರ್. ಅವ್ರಿಗೆ ಒಂದ್ ಹೊಲ್ತ ಅವ್ರ ನನ್ನ ಕಡೆ ಮರಿ ತಗೊಂಡ್ ಹೋಗ್ತಾರ ಸರ್, ಮತ್ತ ನಂಗ ಒಳ್ಳೆ ಕೊಡ್ತಾರ. ಅವ್ರ ಕೈಲಿ ಆಗುದಿಲ್ಲ ಸಾಕಾಕ. ಏನ್ ತಪ್ಪು ಮಾಡ್ತಾರ ಅವರು? ತಪ್ಪ ಅಂದ್ರ ಸರ್, ಈಗ ನೋಡ್ರಿ ಹೇಳ್ದಾಗ ಅದೇನಿ, ನಾನು ಮಾಡ್ಕೊಂಡು ಹೊಂಟೇನಿ ಈಗ ಪಟ್ ಅಂತೇಳಿ ನನಗೆ ತಿನ್ನಾಕ ಕೂಳು ಸಿಗ್ಬೇಕಲ್ಲ ಸರ್, ಅದನ್ನ ನಾ ಪಟ್ ಅಂತ ತಗೊಂಡ ಹೋಗ್ತೇನೆ ಅವಕ್ಕ. ಅವ್ರ ಕೈಲಿ ಆಗುದಿಲ್ಲ. ಈ ಗರಡುಹಳ್ಳಿ ವಾಡ ಹಿಂಗ್ ಗುಡದಾಗಿದ್ದವ್ರ ಅವ್ರ ಕೈಲಿ ನೀಗ ಹೊಲ್ತ. ಅದಕ್ಕೊಂದ್ ಸ್ವಲ್ಪ ಮನಸ್ಸು ಗಟ್ಟಿ ಮಾಡ್ಬೇಕು. ಆದ್ರೆ ಮಾಡಕ್ ಆಗುದಿಲ್ಲ ಸರ್. 3-4 ಮಂದಿ ಅದಾರ. ಏನ ನಿನ್ ಕಡೆನ ತಗೊಂಡೋಗ, ನಮ್ ತಮ್ಮಗಳಿಗೂ ಬೇಕಾದ್ರೆ ನಿನ್ ಕಡೆ ಕಳಿಸ್ತೇನೆ ಕೆಲ್ಸಕ್ಕ, ನನ್ನ ಕೈಲಿ ಆಗೋದ್ಲು, ಬಹಳ ತ್ರಾಸ ಆಗತೈತೆ ನನಗ ಅಂತಾರ. ಅವರು ಕೂಡ ಮುಸುರಿ ತಂದು ಅದನ್ನೆಲ್ಲ ಮಾಡಕ್ ಆಗೋಲ್ ಸರ್ ಅವ್ರಿಗೆ. ನಿಮಗೆ ಹೆಂಗ ಸಾಧ್ಯ ಆಯ್ತು ಅವ್ರಿಗೆ ಹೆಂಗ ಆಗಲ್ಲ ಅಂತ? ನಾನು ಈ ಊರಾಗದೇನ್ ಸರ್, ಅವರು ಊರು ಬಿಟ್ಟು ಹೊರಗದಾರ ಸರ್, ಒಂದು 10 ಕಿಲೋಮೀಟರ್ ಹೊರಗದಾರ. ಅವರಿಗೆ ನೀಗ್ ಬಲ್ತ ಎಲ್ಲ ತಗೊಂಡು ಹೋಗಾಕ್ಬೇಕು, ಅದಕ್ಕೆ ಕೂಳ್ಕಮ್ಮ ಅಂತಂದ್ರೆ ಓದರ್ತೈತೆ ಅದು ಸರ್. ಹಾ, ಅವಕ್ಕೆ ನೀಗ್ ಬಲ್ತ ಅವರಿಗೆ. ಈಗ ನನಗೆ 2 ಮಂದಿಗೆ ಬಿಟ್ಬಿಟ್ಟೇನು ಸರ್, ಅವ್ರು ತಗೊಂಡೋಗಿ ಪಟ್ಟ ಅಂತೇಳಿ ಹಾಕ್ಬಿಡ್ತಾರೆ. ಒಟ್ಟ ಹೋದ್ರ ಕೊಡೋದಿಲ್ಲ ಅವಕ್ಕೆ, ತುಂಬ ತಿನ್ಬೇಕು ಮಕ್ಕೋಬೇಕು. ಇಲ್ಲಿ ಕೇಳಿರ್ತೀರ ನೀವು ಹೋಟೆಲ್ನವ್ರಿಗೆ, ಅವ್ರಿಗೆಲ್ಲ ನಾವು ಮುಸ್ರಿ ಹೋಯ್ತೀವಿ ನಮ್ಗೆ ಕೊಡ್ರಿ. ಹಾ, ಕೊಡ್ತಾರೆ ಸರ್. ಯಾಕಂದ್ರೆ ನಾನು ಲೋಕಲ್ ಸಾಕಿದ್ದೆ ಸರ್, 2000 ಇಸ್ವಿಯೊಳಗೆ ಡಬ್ಬಿ ಹಿಂಗೆ ಹೆಗಲ ಮೇಲೆ ತಗೊಂಡೋಗಿ ಬಸ್ ಸ್ಟ್ಯಾಂಡಿಂದ ಕುಸ್ತಿ ಅಕಡ ಅಲ್ಲಿನೂ ಹಾಕ್ತಿದ್ದೆ. ಅವಾಗ ನಾನು ಲೋಕಲ್ ರೀ, ಬರೀ ನಾ ಬರಾಕತ್ತೇನೆ ಅಂತಂದ್ರೆ 100 ಬಂದ್ಬಿಡ್ತಿದ್ವು ಪ್ರಾಣಿಗಳು, ಡ್ರಮು ಬಂದ್ಬಿಡ್ತಿದ್ವು. ಅವೆಲ್ಲ ಈ ಮುನ್ಸಿಪಾಲ್ಟಿಯವ್ರು ತೆಗಿಸ್ಬಿಟ್ರು ಸರ್. ಯಾಕಂದ್ರೆ ನನಗೆ ಐಡಿಯಾ ಐತೆ ಸರ್, ಹೆಂಗೆ ಸಾಕ್ಬೇಕು ಏನು ಮಾಡ್ಬೇಕಂತೇಳಿ. ಅದೇ ಅನುಭವ ಭಾಳ ಪಾಠ. ಹಾಂ, ಭಾಳ ಅನುಭವ ಐತೆ. ಎಲ್ಲಿ ಮಾರಾಟ ಮಾಡ್ತೀರಿ ಅವನ್ನೆಲ್ಲ? ಈಗ ಸದ್ಯ ಮರಿ ನಮ್ಮದು ಈ ಕಡೆ ಹೋಗ್ತಾವ್ರ ಸರ್, ಆ ಕಡೆ ಬೆಳಗಾವ್ ಚಿಕ್ಕ ಚಿಕ್ಕೋಡಿ ಚಿಕ್ಕೋಡಿ ಮಹಾರಾಷ್ಟ್ರ. ಹಾ, ಮಹಾರಾಷ್ಟ್ರ ಟೈಪ್ ಹೋಗ್ತಾವ್ರಿ, ಆ ಕಡೆ ಹೋಗ್ತಾವ. ಆಮೇಲೆ ದೊಡ್ಡ ಸೈಜ್ ಇದ್ರೆ ಗೋವಾದವ್ರು ಫೋನ್ ಮಾಡ್ತಾರೆ ನಂಗೆ. ಹಾ, ಕಾಂಟ್ಯಾಕ್ಟ್ ಐತೆ ಸರ್, ಅವ್ರು ಫೋನ್ ಮಾಡ್ತಾರೆ ದೊಡ್ಡ ಸೈಜ್. ಅವ್ರಿಗೆ 80 ಕಿಲೋ 90 ಕಿಲೋದ ಮಾಲ್ ಇದ್ರೆ ನಂಗೆ ಫೋನ್ ಮಾಡ್ತಾರೆ. ಹಾ, ದೊಡ್ಡ ಸೈಜ್ ಇದ್ರೆ ಅವ್ರಿಗೆ ಕಳ್ಸೀನಿ ರೀ, ಗೋವಾದವ್ರಿಗೆ ಕಳ್ಸೀನಿ. ಸಣ್ಣ ಮರಿ ಇದ್ರೆ ಸಾಕೋರಿಗೆ ಈ ಕಡೆ ಕಳ್ಸೀನಿ, ಬೆಳಗಾವ್ ಕಡೆ. ಹಾಸನ ಮೈಸೂರು ಕಡೆ ಕಳ್ಸಲ್ಲ? ಹಾ, ಹಾಸನ ಹೋಗ್ತೈತೆ ಸರ್. ಹಾಸನಗೆ ಈ ಮಾಲಿಗೆ ಡಿಮಾಂಡ್ ಇಲ್ಲ ಸರ್, ಲೋಕಲ್ ಮಾಲಿಗೆ ಡಿಮಾಂಡ್. ಹಾ, ಈಗ ಲೋಕಲ್ ಮಾಲ್ ಹೋಗ್ತೈತಲ್ ಸರ್, ಆ ಮಾಲ್ ರೇಟ್ ಈ ಮಾಲ್ ಕೇಳ್ತಾರ, ನಮಗ್ ಲಾಸ್. ಅದಕ್ಕೆ ಆ ಕಡೆ ಕಳ್ಸೋದಿಲ್ರಿ, ನಾ ಈ ಕಡೆ ಹೋಗ್ತೈತ್ರಿ, ಮಂಗಳೂರು ಪುತ್ತೂರು ಹೋಟೆಲ್ಗೆ ಹೋಗ್ತಾವ್ರಿ. ಹಾ, ಕಟಿಂಗ್ ಇಲ್ಲಿ ಲೋಕಲ್ ಮಾಂಸದ ಅಂಗಡಿ ಇಲ್ಲ, ಇದು ಹಂದಿ ಇಲ್ಲ ಇಲ್ರಿ, ಮಾಡಿಲ್ಲ. ಈಗ ಮಾಡ್ತೇನ್ರಿ, ಈಗ ಇಲ್ಲಿ ತಗೊಂಡೇನ್ ಜಾಗೆ ಧಾರವಾಡ ರೋಡಿಗೆ, ಅಲ್ಲಿ ತಗೊಂಡ ಇವ್ರ ನದಾಬ್ ಸಾಹೇಬ್ರ ಹೇಳ್ಯಾರ, ನಂಗೆ ಒಂದು ಲೈಸೆನ್ಸ್ ಮಾಡಿಕೊಡ್ತೀನಿ, ಅಲ್ಲೇ ಹೋಟೆಲ್ ಚಾಲೂ ಮಾಡ, ಒಂದು ಅಂಗಡಿ ಚಾಲೂ ಮಾಡ ನದಾಬ್ ಸರ್ ಅಂದಾರ. ಅಲ್ಲೇ ಅಂಗಡಿ ಬುಧವಾರ ರವಿವಾರ 2 ದಿನ ಮಟನ್ ಸಿಗ್ತೈತೆ ಅಂತೇಳಿ ಒಂದು ಬೋರ್ಡ್ ಹಾಕಿ ಕಳಿಸ್ಕೊಡ್ತೀನಿ. ತಿನ್ನೋರು ಇದಾರೆ? ಅದಾರ ಅದಾರ ಸರ್. ಅಂದ್ರೆ ಈಗ ನಾ ಕಟ್ ಮಾಡಿದ್ನಿ ಅಂದ್ರೆ 50 ಕೆಜಿ ಮಟನ್ ಹೋಗ್ತೈತ್ರಿ, ರವಿವಾರ ಕಟ್ ಮಾಡಿದ್ರೆ 50 ಕೆಜಿ ಉಳಿತೈತಿ. ನನಗ ಒಂದು ಕ್ವಿಂಟಲ್ ನೀವು ನಾ ವೇಸ್ಟ್ ಮಾಡ್ಕೊಳ್ಳಿ ಸರ್, ವೇಸ್ಟ್ ಆಗಲ್ಲ ಸರ್. ಹಾ, ವೇಸ್ಟ್ ಆಗ್ತೈತೆ ಅಂತೇಳಿ ನಾ ಅಂಗಡಿ ಚಾಲೂ ಮಾಡಿಲ್ಲ. ಅದಕ್ಕೆ ಇಲ್ಲಿ ಮಾಡಿದ್ನಿ ಅಂದ್ರೆ ಒಂದು ಫ್ರಿಜ್ ಇಟ್ಟ ಇವತ್ತು 5-6 ದಿನ ಕಟ್ ಮಾಡಿದ ಮೇಲೆ ಬುಧವಾರನೂ ಅದು ಖರ್ಚಾಗಿ ಬಿಡ್ತೈತೆ, ನಂಗೆ ನಂಗೆ ಲಾಸ್ ಆಗೋದಿಲ್ಲ ಸರ್. ನಾನು ಅವಾಗ ನಾ ಇಲ್ಲಿ 1 ಕ್ವಿಂಟಲ್ ಅಂದಿ ಕೊಟ್ಟಿನಿ ಅಂದ್ರೆ ನನಗೆ 12,000 ಮಟ ಸಿಗ್ತೈತ್ರಿ ಈ ಸದ್ಯ. ಹಾ, ಅದು ನಂಗೆ 20,000 ಕೊಟ್ಟು ಹೋಗ್ತೈತೆ. ಹ್ಮ್, 80 ಕೆಜಿ ಮಟನ್ ಸಿಕ್ಕಂದ್ರೆ ಸಾಕ್ರಿ, 250 ರೂಪಾಯಿ ನೋಡ್ರಿ ಒಂದ್ ಕೆಜಿಗೆ. ಒಂದ್ ಕೆಜಿ ಕೋಳಿ ಎಷ್ಟ ಆಯ್ತು? ಹೆಚ್ಚು ಕಡಿಮೆ ಅಂದ್ರೆ ಕೋಳಿಕಿಂತ ಹೆಚ್ಚಿನ್ರಿ, ಇದ್ರ ಮಟನ್ ತಿನ್ನೋರು ಬಹಳ ಮಂದಿ ಅದಾರ, ಬೇಡಿಕೆ ಇದೆ. ಹಾ, ಐತ್ರಿ, ಅನೇಕ ಹೋಟೆಲ್ ರೆಸಾರ್ಟ್ಗಳಲ್ಲಿ ಕೂಡ ಬಯಸ್ತಾರೆ. ಹಾ, ಮುಂದೆ ಏನ್ ಮಾಡ್ಬೇಕು ಪ್ರಕಾಶ್? ಏನ್ ಮಾಡಿದ್ರಿ ನೋಡ್ರಿ ಸರ್, ಹಿಂಗೈತ್ ನೋಡ್ರಿ ನಮ್ದು ಬಳೆ ಎಲ್ಲಾ ಬೆಚ್ಚ ಹೇಳಿದ್ ನಿಮ್ಗೆ. ಧನ್ಯವಾದ ಇಷ್ಟೆಲ್ಲ ಹಂಚಿಕೊಂಡಿದ್ದಕ್ಕೆ. ನಮಸ್ಕಾರ. ನಮಸ್ಕಾರ. ಹಂದಿ ಸಾಕಾಣಿಕೆ ಕುರಿತು ಹಳೆಯಾಳದ ಪ್ರಕಾಶ್ ಯಲ್ಲಪ್ಪ ಕೊರವರ ಇವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇದು ಆಕಾಶವಾಣಿ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ವಾಣಿಜ್ಯ ಪ್ರಕಟಣೆಗಳು.

ಮಾತಾಡ್ ಮಾತಾಡ್ ಮಲ್ಲಿಗೆ ಜೀವಂತಿಗೆ ಮಾತಾಡ್ ಮಾತಾಡ್ ಮಲ್ಲುಗೆ ಯಾವನ ಕಟ್ಟಿದೆ ಯಾವನ ಬಿಟ್ಟಿದೆ ಯಾವನ ತಕ್ಕಂಡು ಒಳಗಿಟ್ಟೆ ಬಂದೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಬಾನ ಕಟ್ಟಿದೆ ಬಾನ ತಕ್ಕಂಡು ಒಳಗಿಟ್ಟೆ ಬಂದೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಆಕಳು ಬಿಟ್ಟಿದೆ ಕರುವನು ಕಟ್ಟಿದೆ ಹಾಲನ್ನು ತಕ್ಕಂಡು ಒಳಗಿಟ್ಟೆ ಬಂದೆ ಮಾತಾಡ್ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಹಾಲನು ಕಟ್ಟಿದೆ ಬಾಲನು ತಗೊಂಡೇ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಒಬ್ಬನಿಗೆ ಕಾಲು ಕೊಟ್ಟೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಒಬ್ಬನಿಗೆ ಕಾಲು ಕೊಟ್ಟೆ ಒಬ್ಬನಿಗೆ ಕೈ ಕೊಟ್ಟೆ ಒಬ್ಬನಿಗೆ ಹುಟ್ಟು ಚಾಲಿ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ್ ಮಾತಾಡ ಮಲ್ಲಿಗೆ ಯಾವನಿಗೆ ಕಾಲು ಕೊಟ್ಟೆ ಯಾವನಿಗೆ ಕೈ ಕೊಟ್ಟೆ ಯಾವನಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಯಾವನಿಗೆ ಕೈ ಕೊಟ್ಟೆ ಯಾವನಿಗೆ ಕಾಲು ಕೊಟ್ಟೆ ಯಾವನಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಬಳಗರಿಗೆ ಕೈ ಕೊಟ್ಟೆ ಕಂಚುಗಾರಿಗೆ ಕಾಲು ಕೊಟ್ಟೆ ಮಡುಗುಳಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಕಂಚುಗಾರಿಗೆ ಕಾಲು ಕೊಟ್ಟೆ ಬಳಗಾರಿಗೆ ಕೈ ಕೊಟ್ಟೆ ಮಗಳಿಗೆ ಹುಟ್ಟು ಚಾಲಿ ಬಿಟ್ಟು ಕೊಟ್ಟೆ ರಣದ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಜೀವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಒಂದನ್ನು ಹಾಸಿದೆ ಒಂದನ್ನು ಹೊರದಿದೆ ಒಂದನ್ನು ತಕ್ಕಂಡೆ ತಲೆ ನಿಮಗೆ ಹಾಕೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಒಂದಾಚಿಗೆ ಹಾಕಿದೆ ಒಂದಾನು ಹೊರದಿದೆ ಒಂದಾನು ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಯಾರನ್ನು ಹಾಸಿದೆ ಯಾರನ್ನು ಹೊರದಿದೆ ಯಾರನ್ನು ತಗೊಂಡೆ ತಲೆ ನಿಮಗೆ ಹಾಕೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಯಾವನ ಕಟ್ಟಿ ಯಾವನ ಬರ್ಕೊಂಡೆ ಯಾವನ ತಲೆ ನಿಮಗೆ ಹಾಕೊಂಡೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಹಾಸಿಯನ್ನು ಹಾಸಿದೆ ಜಮಖಾನ ವರದಿದೆ ತಲೆಗೆ ತಲದುಪ್ಪಡಿ ಹಾಕೊಂಡೆ ಮನಗಿದೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಹಚ್ಚುವನು ಹಾಕೊಂಡೆ ಮನಗೆ ಮಾತಾಡ ಮಾತಾಡ ಮಲ್ಲಿಗೆ ಮಾತಾಡ ಮಾತಾಡ ಮಲ್ಲಿಗೆ ಶಿವಂತಿಗೆ ಮಾತಾಡ ಮಾತಾಡ ಮಲ್ಲಿಗೆ ಕುಚ್ಚಾಲಿ ಮಣಿಗೌಡ ಮತ್ತು ಸಂಗಡಿಗರಿಂದ ಜನಪದ ಹಾಡುಗಳನ್ನು ಕೇಳಿದಿರಿ ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ. ಪ್ರಕಟಣೆ. ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಾರವಾರ ಇವರ ಪ್ರಕಟಣೆ. ಜಿಲ್ಲಾ ಮಟ್ಟದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ದಿನಾಂಕ 31/3/2022 ಜಿಲ್ಲಾ ರಂಗಮಂದಿರ ಕಾರವಾರದಲ್ಲಿ ಏರ್ಪಡಿಸಲಾಗಿದ್ದು, ಹಿರಿಯ ನಾಗರಿಕರಿಗೆ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಜಿಲ್ಲಾ ರಂಗಮಂದಿರ ಕಾರವಾರದಲ್ಲಿ ದಿನಾಂಕ 31/3/2022 ಬೆಳಿಗ್ಗೆ 9:30 ಏರ್ಪಡಿಸಲಾಗುವುದು ಎಂದು ಜಿಲ್ಲೆಯ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.